ಕ್ಷೇತ್ರದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ನಿರ್ವಹಿಸಲು ಮಂಡ್ಯ ದಕ್ಷಿಣ ಭಾಗಕ್ಕೆ ಬೈಪಾಸ್ ರಿಂಗ್ ರೋಡ್ ಪ್ರಸ್ತಾವನೆ ಇರುವ ಹಿನ್ನೆಲೆಯಲ್ಲಿ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದ ವತಿಯಿಂದ ವಾಹನ ದಟ್ಟಣೆಯ ಕುರಿತು ಅಧ್ಯಯನ ನಡೆಸಿ ವರದಿ ನೀಡಲು ಎಫ್ಪಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಘಟನೆ ತನಿಖೆ ನಡೆಸಿ ವರದಿ ನೀಡಲು ಮುಖ್ಯಮಂತ್ರಿ ಸೂಚನೆ. ಈ ಸ್ವತ್ತು ತಂತ್ರಾಂಶದಲ್ಲಿ ಮಾರ್ಪಾಡು, ಸಮಸ್ಯೆ ಪರಿಹಾರಕ್ಕೆ ಕ್ರಮ, ಸಚಿವ ಪ್ರಿಯಾಂಕ್ ಖರ್ಗೆ. ಬೆಂಗಳೂರಿನ ಕೈಗಾರಿಕೆಗಳಿಗೆ ಉತ್ತಮ ಗುಣಮಟ್ಟದ ಸಂಸ್ಕರಿಸಿದ ಅಲ್ಟ್ರಾಪ್ಯೂರ್ ನೀರು. ಮತ್ತು ಸೂರ್ಯಕಾಂತಿ ಸೋಯಾಬಿನ್ ದ್ವಿದಳ ಧಾನ್ಯ ಬೆಂಬಲ ಬೆಲೆ ಖರೀದಿ ಅವಧಿ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಲೋ ಕೃಷಿರಂಗ. ಹಲೋ, ನಮ್ದೊಂದು ಸಮಸ್ಯೆ ಇದೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಷಯ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ. ಈ ಕುರಿತು ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ವಿದ್ಯಾನಂದ ಅವರು. ನಮಸ್ಕಾರ ಎಲ್ಲ ಕೇಳುವರಿಗೂ. ಹಲೋ ಕೃಷಿ ರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೇಳುಗರೆ, ಇವತ್ತಿನ ನಮ್ಮ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಇದು ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಆಗಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ನಮ್ಮ ಜೊತೆಗೆ ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ವಿದ್ಯಾನಂದ ಅವರು. ಶ್ರೀ ವಿದ್ಯಾನಂದ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ತಾವು ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಯನ್ನು ಕೇಳ್ರಿ, ಉತ್ತರವನ್ನು ಪಡ್ಕೊಳ್ರಿ. ನಮ್ಮ ಜೊತೆಗೆ ನೀವು ಸಂಪರ್ಕ ಮಾಡಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಈ ರೀತಿ ಇವೆ. ಫೋನ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ರಿ, 2237 4 7 2 2 3 7 4 8 8. STD ಕೋಡ್ 0 8 0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ವಿದ್ಯಾನಂದ ಅವರೇ, ಇವತ್ತು ತಮ್ಮ ಕೃಷಿ ಇಲಾಖೆ ವತಿಯಿಂದ ಈ ಕೃಷಿ ಸಚಿವಾಲಯ ಅಂದರೆ ಜಾಗೃತ ಕೋಶ, ಇದು ಯಾವಾಗ ಸ್ಥಾಪನೆಯಾಯಿತು ತಮ್ಮ ಕೃಷಿ ಇಲಾಖೆ ವತಿಯಲ್ಲಿ, ಕೃಷಿ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಇದು ಕೃಷಿ ಜಾಗೃತ ಕೋಶ 2014 ಪ್ರಾರಂಭವಾಗಿದ್ದು ಆಲ್ಮೋಸ್ಟ್ ಜುಲೈ ತಿಂಗಳಲ್ಲಿ 2014. ಸೊ ಈ ಜಾಗೃತ ಕೋಶಕ್ಕೆ 2014 ಈಗ 11 ನಾವು ಇದು ಮಾಡ್ಕೋತಾ ಇದ್ದೀವಿ. ಸೊ 11 ಈಗ ನಡೀತಾ ಇದೆ ನಮ್ದು. ಸೊ ಜಾಗೃತ ಕೋಶದ ಹೆಡ್ ಅನ್ನು ನಮ್ಮ ಅಪರ ಕೃಷಿ ನಿರ್ದೇಶಕರು ಜಾಗೃತ ಕೋಶ ಅವರು ಇರ್ತಾರೆ, ಅದು ಕೃಷಿ ಇಲಾಖೆ ವೃಂದದಲ್ಲೇ ಒಂದು ಪೋಸ್ಟ್ ಇರುತ್ತೆ. ಸೊ ಆ ಅಪರ ಕೃಷಿ ನಿರ್ದೇಶಕರ ಅಧೀನದಲ್ಲಿ ನಾವೆಲ್ಲ 4 ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರ್ತೇವೆ ಸರ್. ಆಯ್ತು, ಈಗ ಇದು ಈ ಜಾಗೃತ ಕೋಶದ. ಹಲೋ, ಯಾರೋ ಕರೆ ಮಾಡ್ದಂಗೆ ಅನ್ಸ್ತದೆ. ನಮಸ್ಕಾರ ಸರ್. ನಮಸ್ಕಾರ, ಹೆಸರೇಳಿ ಎಲ್ಲಿಂದ? ಸರ್, ನಾವು ಟಣಾಲ್ ಉಳಿಕೆರೆ ಕೊಪ್ಪಳಿಂದ ಸರ್. ಹೆಸರೇಳಿ. ಚಂದ್ರು. ಚಂದ್ರ ಅಂತ ಸರ್. ಸರ್, ನಾವು ಇದು ಮೇವ್ ಕಟ್ಟರ್ ಮಿಷಿನ್ ತಕೋಬೇಕು ಅಂತ ಅರ್ಜಿ ಹಾಕ್ತೀವಿ ಸರ್. ಅಲ್ಲ, ನಿಮ್ಗೆ ಈಗಿನ ಹೇಳಿ ಕೇಳಿ ಕೇಳಿ. ಇಲ್ಲ ಈಗ ಏನಾಗುತ್ತೆ ಅಂದ್ರೆ, ಈಗ ನಿಮ್ಮ ಅರ್ಜಿ ಹಾಕಿ ಯಾವಾಗ ಹಾಕಿದಿರಿ ನೀವು? ಇಲ್ಲ ಬರುತ್ತೆ ಅದು. ನಮ್ಮಲ್ಲಿ ಸೀನಿಯಾರಿಟಿ ಒಂದು ಮೇಂಟೈನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ. ಸೀನಿಯಾರಿಟಿ ಅಂದ್ರೆ ಜ್ಯೇಷ್ಠತಾ ಪಟ್ಟಿ ಮೇಂಟೈನ್ ಮಾಡ್ತಿರ್ತಾರೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಸೊ ಅನುದಾನ ಯಾವ ರೀತಿ ಅನುದಾನ ಬಂದಂಗೆ ನಿಮಗೆ ಕೊಡ್ತಾ ಹೋಗ್ತಾರೆ. ಬೇಕಾದ್ರೆ ನೀವು ನಿಮ್ಮ ರೈತ ಸಂಪರ್ಕ ಕೇಂದ್ರ ಏನು ಅಲ್ಲೇ ನೀವು ಅರ್ಜಿ ಕೊಟ್ಟಿರ್ತೀರಲ್ಲ ಅಲ್ಲಿ ಒಂದ್ಸರಿ ಹೋಗಿ ವಿಚಾರಿಸ್ ನೋಡಿ. ತೀರಾ ಇದಾಯ್ತಂದ್ರೆ ನಿಮ್ದೊಂದು ಅಡ್ರೆಸ್, ಈಗ ಯಾವ ಹೋಬಳಿ ಬರುತ್ತೆ ನಿಮ್ದು? ದುದ್ದ ಹೋಬಳಿ, ದುದ್ದ ಮಂಡ್ಯ ಸರ್. ಮಂಡ್ಯ, ಮಂಡ್ಯನಾ? ಆಯ್ತಾಯ್ತು. ನಾವು ಬೇಕಾದ್ರೆ ನಿಮ್ದು ಏನಿದೆ ನಾವು ಅಲ್ಲಿ ದುದ್ದ ಹೋಬಳಿ ರೈತ ಸಂಪರ್ಕ ಕೇಂದ್ರಕ್ಕೂ ಬೇಕಾದ್ರೆ ಮಾಹಿತಿ ಕೊಡ್ತೀವಿ ನಾವು. ನಿಮ್ ಸೀನಿಯಾರಿಟಿ ಏನಿದೆ ಏನಿದೆ ನಿಮ್ಗೆ ಮಾಹಿತಿ ಕೊಡೋದಕ್ಕೂ ತಿಳಿಸ್ಕೊಡ್ತೀವಿ ನಾವು. ಚಂದ್ರ ದುದ್ದ ಹೋಬಳಿ ಅಲ್ವಾ? ಏ ಇಲ್ಲಪ್ಪ, ನಿಮ್ಗೆ ದುಡ್ಡು ಕಟ್ಟಿ ಇಮಿಡಿಯೇಟ್ ಕೊಡ್ತಾರೆ. ದುಡ್ಡು ಕೊಟ್ಬಿಟ್ಟಿದಿರ ನೀವು ಈಗಾಗ್ಲೇ? ಇಲ್ಲ, ಅವ್ರು ಹೇಳ್ತಾರೆ ನಿಮ್ಗೆ ಗ್ರಾಂಟ್ಸ್ ಬಂದ ತಕ್ಷಣ ಅವರೇ ನಿಮ್ಗೆ ತಿಳಿಸ್ತಾರೆ. ಸೊ ಆ ಟೈಮಲ್ಲಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ದುಡ್ಡು ಕಟ್ಟಿದ್ರೆ ಅವ್ರು ನಿಮಗೆ ಮಿಷನ್ ಕೊಡಿಸ್ಕೊಡ್ತಾರೆ. ತಗೊಳ್ಳಿ. ಧನ್ಯವಾದಗಳು, ಧನ್ಯವಾದಗಳು ತಮಗೂ ಕೂಡ, ಹಾರ್ದಿಕ ಶುಭಾಶಯಗಳು. ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ ಹೆಸರೇಳಿ? ಎಲ್ಲಿಂದ ಸರ್? ಬೆಲ್ಲೂರು ತಾಲೂಕು ಗುರುವಿಂದ ಸರ್, ಈಶ್ವರಪ್ಪ ಅಂತ. ಹಾ ಕೇಳಿ ಪ್ರಶ್ನೆ ಈಶ್ವರಪ್ಪ ಅವರೇ. ಸರ್ ಜಾಗೃತಿ ಕೋಶ ಅಂದ್ರಲ್ಲ? ಹೌದು ಸರ್. ಅದು ರೈತರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಜಾಗೃತಿ ಕೋಶ ಅಂದ್ರೆ ರೈತಗಳಿಗೆ ಗೊತ್ತಿಲ್ಲ. ಇಲ್ಲ ಇಲ್ಲ, ಜಾಗೃತ ಕೋಶ ಅಂದ್ರೆ ಏನಿದೆ ಅಂದ್ರೆ ರೈತರಿಗೆ ಒಳ್ಳೆ ಗುಣಮಟ್ಟದ ಪರಿಕರಗಳು ಅಂದ್ರೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಕೀಟನಾಶಕಗಳಾಗ್ಬೋದು, ನಿಮಗೆ ತಲುಪಿಸೋದೇ ನಮ್ಮ ಜಾಗೃತ ಕೋಶದ ಜವಾಬ್ದಾರಿಯಲ್ಲಿ ಮೇನ್ ಇದು ಉದ್ದೇಶ ಅದೇ ಇರುತ್ತೆ. ಸೊ ನಮ್ಮಲ್ಲಿ ಏನಾಗಿದೆ ಈ ರೀತಿ ನಿಮ್ಮಲ್ಲಿ ಒಳ್ಳೆ ಕ್ವಾಲಿಟಿ ಸೀಡ್ಸ್ ಅಂದ್ರೆ ನಿಮ್ ಬಿತ್ತನೆಗೆ ಏನೋ ಸಮಸ್ಯೆ ಆಗ್ಬಾರದು, ಇಲ್ಲ ನಿಮಗೆ ಒಳ್ಳೆ ಕ್ವಾಲಿಟಿ ಏನು ಕೆಲವರು ಸಾವಯವ ಅಂತೇಳಿ ಇದು ಕೊಡ್ತಾರೆ, ಕೆಮಿಕಲ್ ಕೊಡ್ತಿರ್ತಾರೆ, ಅಂತದೆಲ್ಲ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದ್ರೆ. ಸೊ ಅಂತದನ್ನ ನಾವು ಕ್ವಾಲಿಟಿ ಕಂಟ್ರೋಲ್ ಮಾಡೋದೇ ನಮ್ಮ ಜಾಗೃತ ಕೋಶದ ಉದ್ದೇಶ ಆಗಿರುತ್ತಪ್ಪ. ಕೃಷಿ ಇಲಾಖೆ ಅಂದ್ರೆ ರೈತರು ಇರೋದು, ಕೃಷಿ ಇಲಾಖೆ ಒಂದೇ ಇರುತ್ತೆ ಅಂತ ಗೊತ್ತಿಲ್ಲ ಸರ್. ಜಾಗೃತ ಕೋಶ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಮಾಹಿತಿ ಕೊಡ್ತೀವಿ. ಖಂಡಿತ, ಜಾಗೃತ ಕೋಶ ಈಗ ನಿಮ್ಮ ನಾಲ್ಕು ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಅದು ನಿಮ್ಮ ಹಾಸನ ಜಿಲ್ಲೆ ಏನಿದೆ ಅದು ಮೈಸೂರು ಡಿವಿಷನ್ ಬರುತ್ತೆ. ಸೊ ಅವರು ಅಲ್ಲಿ ಇನ್ಸ್ಪೆಕ್ಷನ್ಸ್ ಮಾಡಿ ಕ್ವಾಲಿಟಿ ಇನ್ಪುಟ್ಸ್ ಕೊಡೋ ಪರಿಕರಗಳನ್ನ ಕೊಡೋದಕ್ಕೆ ಅವರು ಕ್ರಮ ತಗೋತಾ ಇರ್ತಾರಪ್ಪ. ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿ ರಂಗ, ಕೃಷಿ ಇಲಾಖೆ ಪ್ರಾಯೋಜಿತ ಕಾರ್ಯಕ್ರಮ. ಕೇಳಿ ಸರ್, ಹೆಸರೇಳಿ, ಎಲ್ಲಿಂದ? ಅದು ರೇಡಿಯೋ ಸೆಟ್ ಸ್ವಲ್ಪ ದೂರ ಇಟ್ಟು ಮಾತಾಡಿ, ದೂರದಲ್ಲಿ ಇಡಿ, ನೀವು ದೂರ ಬಂದು ಮಾತಾಡಿ ಮಾತಾಡಿ. ಹಾ ಕೇಳ್ತಾ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಸರಿ ಇಡ್ಕೊಳ್ಳಿ ನೀವು. ಹಾ ಮಾತಾಡಿ. ಅಲ್ಲ ಅಲುಗಾಡಿಸ್ಬೇಡಿ ನಿಮ್ಮ ಮೊಬೈಲ್ ಅನ್ನ. ಹಾ ಹಂಗೆ ಇಟ್ಕೊಂಡು ಒಂದೇ ಇದರಲ್ಲಿ ಮಾತಾಡಿ, ಕೇಳುತ್ತೆ. ವಿಜಾಪುರದಿಂದ ಫೋನ್ ಮಾಡ್ತಾ ಇದ್ದೀರಿ? ಹಾ ಕೇಳಿ ಪ್ರಶ್ನೆನ. ಹತ್ತಿಕೋಟೆ ಹೋಗ್ಬಿಡಿ. ಹಾ ಗೊತ್ತಾಗ್ತದೆ. ಹಾ ಕಟ್ಟಿದ್ರೆ ಕ್ಯಾಪ್ ಕಟ್ಟರು, ಈಗ ನಿಮಗೆ ಅನುದಾನ ಬಂದ ತಕ್ಷಣ ನಿಮಗೆ ನಮ್ಮ ರೈತ ಸಂಪರ್ಕ ಕೇಂದ್ರದವರು ಕೃಷಿ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಮೌಂಟ್ ಕಟ್ಟೋದಕ್ಕೆ ಹೇಳ್ತಾರೆ. ಬಂದ ತಕ್ಷಣ ನಿಮಗೆ ಪೇಮೆಂಟ್ ಮಾಡ್ತಾ ಮಿಷಿನ್ ಕೊಡಿಸ್ಕೊಡ್ತಾರೆ. ತಗೊಳ್ಳಿ, ಮೇವು ಕತ್ತರಿಸೋ ಯಂತ್ರ ನೀವು ಕೇಳ್ತಾ ಇದ್ದೀರಾ ಅದು ಕೊಡಿಸ್ಕೊಡ್ತಾರೆ, ಕೊಡಿಸ್ಕೊಡ್ತಾರೆ ಖಂಡಿತ. ಅದು ಸಬ್ಸಿಡಿಯಲ್ಲಿ ಸಿಗುತ್ತೆ, ಸಹಾಯಧನದಲ್ಲಿ ಸಿಗುತ್ತೆ. ಸಹಾಯಧನ ಬಿಟ್ಟು ಏನು ನಿಮ್ಮ ರೈತರ ವಂತಿಕೆ ಇರುತ್ತೆ ಅದಕ್ಕೆ ದುಡ್ಡು ಕಟ್ಟೋದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ತಿಳಿಸ್ಕೊಡ್ತಾರೆ. ಆಮೇಲೆ ನೀವು ದುಡ್ಡು ಕಟ್ಟಿ ಮಿಷಿನ್ ಕೊಡಿಸ್ಕೊಡ್ತಾರೆ. ಈಗ ನಮ್ದು ಎಷ್ಟು ಇದೆ ಸಾಹೇಬ್ರೆ? ಯಾವ್ದಪ್ಪ ಎಷ್ಟು ಇದೆ? ಏ ಹೌದು, ಎಸ್ಸಿ ಎಸ್ಟಿಗಾದ್ರೆ ಸಹಾಯಧನ ಜಾಸ್ತಿ ಇರೋದ್ರಿಂದ ನಿಮ್ಮ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅದು ರೈತರದು ಸೀನಿಯಾರಿಟಿಯಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಅನುದಾನ ಎಸ್ ಸಿ ಎಸ್ಟಿ ಅನುದಾನ ಬಂದ ತಕ್ಷಣ ನಿಮ್ಗೆ ಮಿಷನ್ ಕೊಡಿಸ್ಕೊಡ್ತಾರೆ. ತಗೊಳ್ಳಿ ಸರ್, ಅಂದಾಜು ಎಷ್ಟು ವರ್ಷ ಆಗ್ಬಿಡುತ್ತೆ? ಈ ವರ್ಷ ಆಯ್ತು. ಯಾವ ಹೋಬಳಿ ಅಂದ್ರೆ ನೀವು? ತಿಕೋಟ ಹೋಬಳಿ ಇದೆ. ತಿಕೋಟನಾ? ಆಯ್ತಪ್ಪ, ನಾನು ವಿಚಾರಿಸಿ ಹೇಳ್ತೇನೆ ನಿಮ್ಗೆ. ಕರೆ ಮಾಡಿದಕ್ಕೆ ಧನ್ಯವಾದಗಳ್ರಿ. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ ಕೃಷಿ ರಂಗ, ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ. ನಮಸ್ಕಾರ ಸರ್, ಹೆಸರೇಳಿ ಸರ್, ಎಲ್ಲಿಂದ? ನಮಸ್ತೆ, ರಾಘವೇಂದ್ರ ಅಂತ ಹೇಳಿ. ಕೇಳಿ ರಾಘವೇಂದ್ರ ಅವರ. ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ ಸರ್. ಈ ಕೃಷಿ ರಂಗ ಬಹಳ ಚೆನ್ನಾಗಿ ಬರ್ತಾ ಇದೆ. ಓಕೆ ಸರ್. ಬಹಳ ಖುಷಿ ಆಗ್ತಾ ಇದೆ. ಓಕೆ ಸರ್, ಪ್ರಶ್ನೆ ಕೇಳಿ ಸರ್. ಆ ಪ್ರಶ್ನೆ ಏನು ಅಂದ್ರೆ, ಈ ತರ ನೀವು ಕಾರ್ಯಕ್ರಮ ಇಟ್ಕೊಂಡು ಇದಾಗ್ತಾ ಇದೆ, ಆದ್ರೆ ಇನ್ನೊಂದು ಜಾಗೃತಿ ಮೂಡ್ಲಿಕ್ಕೆ ರೈತರಿಗೆ ನಿಮ್ಮಲ್ಲಿ ಒಂದು ಸಣ್ಣ ಸಲಹೆ ಕೊಡ್ಲಿಕ್ಕೆ ಸರ್. ಮೊದಲು ಅಳಿಕತ್ತೆ ಅಂತ ಬರ್ತಾ ಇದೆ, ಈ ತರ ಒಳ್ಳೊಳ್ಳೆ ತಜ್ಞರು ಕರ್ಸ್ಕೊಂಡು ನೀವು ಚರ್ಚೆ ಮಾಡೋದ್ರಲ್ಲೂ ಅರ್ಥ ಇದೆ. ಮತ್ತು ಅಳಿಕಟ್ಟೆ ಅನ್ನೋದೊಂದು ಶುರು ಮಾಡ್ತದೆ ಅವಾಗ ಅವಾಗ. ಇಲ್ಲ, ತಮ್ಮ ಸಲಹೆ ನಾವು ಮುಂದೆ ನೋಡ್ತೇವೆ ಸರ್. ಧನ್ಯವಾದಗಳು ತಮ್ಮ ಸಲಹೆಗಾಗಿ. ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ. ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಕುಂಬ್ಳಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್. ಕೇಳಿ ವಿಶ್ವನಾಥ್ ಅವ್ರ ಪ್ರಶ್ನೆ. ಸರ್, ನಮ್ ಪ್ರಶ್ನೆ ಏನಂದ್ರೆ, ಕೃಷಿ ಪರಿಕರಗಳ ನಿಯಂತ್ರಣ ಅಂದ್ರೆ ಏನು? ಆಮೇಲೆ ಕೃಷಿ ಜಾಗೃತ ಕೋಶ ಅಂತ ಹೇಳಿ ಹೇಳ್ತದಿಲ್ಲ ಸರ್, ಅದು ಮಹತ್ವ ಏನು ತಿಳಿಸ್ಕೊಡಿ ಸರ್. ಹೇಳ್ತಾರೆ, ಕೃಷಿ ಜಾಗೃತ ಕೋಶ ಅಂದ್ರೆ ಏನೀಗ ರೈತರು ತಗೊಳ್ಳುವಂತ ಕೃಷಿ ಪರಿಕರಗಳು, ರಸಗೊಬ್ಬರ, ಬೀಜ ಹಾಗೂ ಕೀಟನಾಶಕಗಳನ್ನ ಗುಣಮಟ್ಟ ಅಂದ್ರೆ ಗುಣಮಟ್ಟದ ಪರಿಕರಗಳು ನಿಮ್ಗೆ ಸಿಗಬೇಕು ಅಂತ ನೀವು ನಮ್ಮ ಜಾಗೃತ ಕೋಶದ ತಂಡ ಅಂದ್ರೆ ನಮ್ಮ ಜಾಗೃತ ಕೋಶ ವಿಭಾಗ ಮಟ್ಟದಲ್ಲಿ ಇರುತ್ತೆ. ಮತ್ತೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗಳಲ್ಲಿ ಒಬ್ಬೊಬ್ಬ ಅಧಿಕಾರಿ ಇರ್ತಾರೆ ಜಾಗೃತ ಕೋಶದ ಈ ಕೆಲಸ ಮಾಡೋದಕ್ಕೆ. ಅವರು ಆದಷ್ಟು ನಿಮಗೆ ಏನು ಪರಿಕರಗಳು ಏನ್ ಬರುತ್ತೆ ಅದು ಮಿಸ್ಯೂಸ್ ಆಗದಂಗೆ, ರೈತರು ಅಂಗಡಿಯವರು ಮಾರಾಟಗಾರರು ನಿಮಗೆ ಮೋಸ ಮಾಡದಂಗೆ ಒಳ್ಳೆ ಕ್ವಾಲಿಟಿ ಕೊಡೋದಕ್ಕೆ, ಒಳ್ಳೆ ನಿಗದಿತ ದರದಲ್ಲಿ ನಿಮಗೆ ತಲುಪಿಸೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ತಂಡ ಪ್ರಯತ್ನ ಮಾಡ್ತಾ ಇರುತ್ತಪ್ಪ. ಕೇಳ್ತಾ ಇದ್ದೀರಲ್ಲ? ಕೇಳ್ತಾ ಇದ್ದೀನಿ ಸರ್. ಒಳ್ಳೆ ಬೀಜ, ಒಳ್ಳೆ ರಸಗೊಬ್ಬರ, ಒಳ್ಳೆ ಕೀಟನಾಶಕ ಸಿಗಬೇಕು ಅನ್ನೋದು ರಾಜ್ಯ ಸರ್ಕಾರದ ಒಂದು ಧ್ಯೇಯ. ಗುಣ ನಿಯಂತ್ರಣ ಅಂದ್ರೆ ಅದು ಕಂಟ್ರೋಲ್ ಆರ್ಡರ್ ಅಂತ ಬರುತ್ತೆ ನಮ್ಮ ಆಕ್ಟ್ಗಳಲ್ಲಿ. ಸೊ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಗುಣ ನಿಯಂತ್ರಣ ಅಂತ, ಕ್ವಾಲಿಟಿ ಕಂಟ್ರೋಲ್ ಅಂತ ಇರುತ್ತೆ ಅಷ್ಟಪ್ಪ. ಥ್ಯಾಂಕ್ ಯು ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಹಲೋ ಕೃಷಿರಂಗ, ಹೇಳಿ ಸರ್, ಹೆಸರೇಳಿ, ಎಲ್ಲಿಂದ? ನಮಸ್ಕಾರ, ಮೈಸೂರಿಂದ. ಕೇಳಿ ಪ್ರಶ್ನೆ ಕೇಳಿ ನಿಮ್ದು. ತಾಲೂಕು ಸೊಸೆ ಮಾದಸ್ತ ಮಾಡುವ ನಮಸ್ಕಾರಗಳು. ಪ್ರಶ್ನೆ ಕೇಳಿ ಸರ್. ಇದು ಈ ಪರಿಕರನ್ನ ಸರ್ಟಿಫೈ ಮಾಡಿ ತಗೋಬೇಕಾದ ಸರ್ಟಿಫೈ ಮಾಡಿ ಕಳ್ಸೋರು ಯಾರೋ, ಅವ್ರ ಗುಣಮಟ್ಟ ನಮ್ಗೆ ತಿಳಿಸೋ ರೀತಿ ಯಾವ ರೀತಿ ರೈತರಿಗೆ ತಿಳಿಸ್ಕೊಟ್ಟಿವಿ ಅಂತ ನನ್ನ ಪ್ರಶ್ನೆ. ಸರ್ಟಿಫೈ ಮಾಡೋದು, ಈಗ ಸರ್ಟಿಫೈ ಆಗಿರೋ ಪ್ರಾಡಕ್ಟ್ ಗಳೇ ನಿಮ್ಮ ಮಾರಾಟ ಮಳಿಗೆಗಳಲ್ಲಿ ಇರಬೇಕು ಅನ್ನೋದಕ್ಕೆ ನಾವು ಉದ್ದೇಶವಾಗಿ ನಾವೀಗ ಇನ್ಸ್ಪೆಕ್ಷನ್ಸ್ ಮಾಡ್ತಿರ್ತೀವಿ. ಅಲ್ಲಿ ಯಾವ್ದಾದ್ರು ಸರ್ಟಿಫೈ ಆಗಿಲ್ದೇ ಇರೋ ಪ್ರಾಡಕ್ಟ್ ಗಳಿದ್ರೆ ಅದನ್ನ ಸೀಸ್ ಮಾಡ್ಬಿಟ್ಟು ಜಪ್ತಿ ಮಾಡಿ ಆ ಸಂಬಂಧಪಟ್ಟ ಕಂಪನಿಯವರು ಮತ್ತೆ ಡೀಲರ್ ಮೇಲೆ ನಾವು ಕೇಸ್ ಹಾಕಿ ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನು ಹೂಡ್ತೀವಪ್ಪ. ಸೊ ಅದನ್ನ ನಿಮಗೆ ಕಳಪೆ ಸಿಗಬಾರ್ದು ಅನ್ನೋದಕ್ಕೋಸ್ಕರನೇ ನಮ್ಮ ತಂಡಗಳು ಇನ್ಸ್ಪೆಕ್ಷನ್ಸ್ ಆಗಾಗ ಮಾಡ್ತಾ ಇರ್ತಾರೆ ಎಲ್ಲಾ ಮಾರಾಟ ಮಳಿಗೆಗಳಿಗೆ. ಇವಾಗ ಒಳ್ಳೆ ಕಾರ್ಯಕ್ರಮ ಸರ್, ಇದು ಕಳಪೆ ಸಿಕ್ಕಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನೀವು ಮಾಡ್ತಾ ಇದ್ರೆ ನಿಮ್ಗೆ ತುಂಬಾ ತುಂಬಾ ಅಭಿನಂದನೆ ಗುರುಗಳೇ. ಥ್ಯಾಂಕ್ ಯು, ಧನ್ಯವಾದಗಳು ತಮಗೂ ಕೂಡ. ಓಕೆ, ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ಈಗ ನಾವು ವಿದ್ಯಾನಂದವರು, ನಮ್ಮ ರಾಜ್ಯದಲ್ಲಿ ಕೃಷಿ ಪರಿಕರಗಳ ಮಾರಾಟಗಾರರಿಗೆ ಪರವಾನಿಗೆಯನ್ನು ಯಾವ ಆಧಾರದ ಮೇಲೆ ನೀಡಲಾಗುತ್ತೆ? ಸರ್, ಈಗ ಮೂರು ಇದರಲ್ಲಿ ಬರ್ತಾ ಇದೆ, ಮೂರು ಹಂತದಲ್ಲಿ ಮೂರು ಏನು ಪರಿಕರಗಳು, ಬೀಜ, ರಸಗೊಬ್ಬರ ಮತ್ತೆ ಕೀಟನಾಶಕಗಳ ಪರವಾನಿಗೆ ಇರುತ್ತೆ. ಅದು ತಾಲೂಕು ಮಟ್ಟದಲ್ಲಾದ್ರೆ ರಿಟೇಲ್ ಟ್ರೇಡರ್ ಸಹಾಯ ಕೃಷಿ ನಿರ್ದೇಶಕರೇ ಕೊಡ್ತಾರೆ ರಸಗೊಬ್ಬರಗಳಿಗಾದ್ರೆ. ಸೊ ಜಿಲ್ಲಾ ಮಟ್ಟಕ್ಕೆ ಬೇಕಾದ್ರೆ ಕೊಡ್ತಾರೆ. ಮತ್ತೆ ರಾಜ್ಯ ಮಟ್ಟದಲ್ಲಿ ತಗೋಬೇಕಾದ್ರೆ ಅದು ನಮ್ಮ ಅಡಿಷನಲ್ ಡೈರೆಕ್ಟರ್, ಕೇಂದ್ರ ಕಚೇರಿ ಅಡಿಷನಲ್ ಡೈರೆಕ್ಟರ್ ಇಂದ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಅದಕ್ಕೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು. ಅದು ದಾಖಲಾಗಿ ನಾವು ಹೇಳಿದ ಉತ್ತರ ಕೇಳಿದ್ರ? ಹಲೋ ಸರ್, ಅದೇ ನಿಮ್ಗೆ ಹೇಳಿದ್ದು, ನಾವು ಹೇಳಿದ ಉತ್ತರ ನೀವು ಕೇಳ್ತಾ ಇದ್ದೀರಾ ಏನಂತ? ಕೇಳ್ತಾ ಇದೆಯಾ? ಓಕೆ, ಹೆಸರೇಳಿ, ಎಲ್ಲಿಂದ? ನಾವು ಅರಕೇರಿಂದ ಪಂಡಿತ್ ಧಾರವಾಡ ಸರ್, ಬಿಜಾಪುರ ಜಿಲ್ಲೆ. ತುಂಬಾ ಸಂತೋಷ, ಕೇಳಿ ಪ್ರಶ್ನೆ. ಸರ್, ನಮ್ ಕಡೆ ಬಿಜಾಪುರ ಈ ಜಿಲ್ಲೆ ಒಳಗೆ ಸರ್ ಸ್ಪ್ರಿಂಕ್ಲರ್ ಸಪ್ಲೈನೇ ಬಂದ್ ಮಾಡಿದಾರೆ ಸರ್ ಸಬ್ಸಿಡಿ ಒಳಗೆ. ಅದರಿಂದ ಸ್ವಲ್ಪ ನಮ್ ಕಡೆ ಸಪ್ಲೈ ಕಡಿಮೆ ಆಗಿದ್ದರಿಂದ ರೈತರಿಗೆ ಜರ ತೊಂದರೆ ಆಗ್ತಾ ಇದೆ ಸರ್, ಅದ್ರ ಒಂದ್ ಸ್ವಲ್ಪ ಇದು ವಹಿಸ್ಬೇಕು ಸರ್. ಆಯ್ತು, ಇದನ್ನ ಕೇಂದ್ರ ಕಚೇರಿಯ ಗಮನಕ್ಕೆ ತಂದು ಹೇಳ್ತೇವಪ್ಪ. ಅದು ಬಿಜಾಪುರ ಜಿಲ್ಲೆಯಲ್ಲಿ ಸ್ಪ್ರಿಂಕ್ಲರ್ ಸಪ್ಲೈ ಆಗ್ಬೇಕು ಅಂತಲ್ವಾ? ಹೌದು ಸರ್, ಈ ಕಡೆ ಸಮಸ್ಯೆ ಆಗ್ಬಿಟ್ಟಿದ್ರೆ ರೈತರಿಗೆ ತುಂಬಾ ಸರ. ಆಯ್ತಾಯ್ತು, ನಾವು ಇದು ಗಮನಕ್ಕೆ ತರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಆಯ್ತಾಯ್ತಾಯ್ತು, ಇಲ್ಲ ಬಿಜಾಪುರ ಜಿಲ್ಲೆಗೆ ಇರ್ಬೇಕೇನೋ ಅದ್ ನಾನು ವಿಚಾರಿಸಿ ನಾನು ಮಾಹಿತಿ ಅಲ್ಲಿ ತಲುಪಿಸ್ತೀನಿ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು, ನಮಸ್ಕಾರ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ಕಾರ ಸರ್. ನಮಸ್ತೆ, ಯೋಗೇಂದ್ರ ಪ್ರಸಾದ್, ಎಲ್ಚಿಗೆರೆ ಗ್ರಾಮ ನಂಜನಗೂಡು. ಓಕೆ ಯೋಗೇಂದ್ರ ಅವರು, ಕೇಳಿ ಪ್ರಶ್ನೆ. ಸರ್, ಕಳೆದ ವರ್ಷ ನಾವು ಬಿತ್ತನೆ ಬೀಜ ತಗೊಂಡ್ವಿ ಸರ್, ನಂಜನಗೂಡು ರೈತ ಸಂಪರ್ಕ ಕೇಂದ್ರದಿಂದ. ಕಳಪೆ ಬೀಜ ಆಗ್ಬಿಟ್ಟಿದೆ ಸರ್, ಇಳುವರಿ ಕುಂಠಿತ ಆಗೋಯ್ತು. ಯಾವ ಬಿತ್ತನೆ ತಗೊಂಡಿದ್ರು? ಅಲಸಂದೆ ಸರ್. ಓಕೆ, ಅಲಸಂದೆ. ನಮ್ಮ ಇವ್ರ ಗಮನಕ್ಕೆ ತಂದ್ರೆ ನಮ್ಮ ರೈತ ಪ್ರಮಾಣ ಎಷ್ಟು ಒಯ್ದಿದ್ರಾಗಿತ್ತು ಸರ್? ಕೆಜಿ ಕ್ವಿಂಟಲು? ಐದು ಕೆಜಿ ಬ್ಯಾವ್, ಎರಡು ಬ್ಯಾಗ್ ತಂದಿನ ಸರ್. ಹಾ, ಹತ್ತು ಕೆಜಿ. ಅಲ್ಲ, ಇದು ಏನು ಈಲ್ಡ್ ಬರ್ಲಿಲ್ವಾ, ಕಡಿಮೆ ಬಂತ, ಏನ್ ನೀವ್ ಹೇಳ್ತಾ ಇದ್ದೀರಾ? ಕಡಿಮೆ ಬಂತು ಸರ್, ಕೇವಲ ಒಂದು 50 ಕೆಜಿನೂ ಸಿಕ್ಕಲಿಲ್ಲ ಸರ್, ಅಷ್ಟು ಫುಲ್ ಲಾಸ್ ಆಗೋಯ್ತು ನಮಗೆ. ಸರಿ ಸರಿ, ಅದು ನಮ್ಮ ರೈತ ಸಂಪರ್ಕ ಕೇಂದ್ರದ ಗಮನಕ್ಕೆ ತಂದಿದ್ರ? ಏನು ಏನು ಹೋಗ್ಲಿಲ್ಲ ಸರ್, ನಿಮ್ ಮಾಹಿತಿ ಕೊಡೋ ಅಂದ್ಬಿಟ್ಟು ಇವಾಗ ಇಲ್ಲ. ನೀವು ಹೋಗಿ ಒಂದು ಮಾಹಿತಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಬೇರೆ ರೈತರಿಗೂ ನಿಮಗೂ ಮುಂದಕ್ಕೆ ಅನುಕೂಲ ಆಗೋದು. ಯಾಕಂದ್ರೆ ಅದು ಬೀಜನಿಂದ ಆಯ್ತಾ, ಇಲ್ಲ ಮಳೆ ಲೇಟ್ ಆಗಾಯ್ತಾ, ಇಲ್ಲ ಬೇರೆ ಏನಾದ್ರು ರೀಸನ್ ಇದೆಯಾ ಅಂತ ಚೆಕ್ ಆದ್ರೂ ಮಾಡ್ತಾ ಇದ್ರೆ. ಮಳೆ ಪ್ರಮಾಣ ಚೆನ್ನಾಗಿ ಆಗಿತ್ತು, ಬಿಸಿನ ಬಿಸಿನ ಸರ್. ಓಕೆ, ನೀವು ಅವ್ರಿಗೆ ನೀವು ವರದಿ ಕೊಡ್ಬೇಕಾಗಿತ್ತು. ನೀವು ಅನಾನುಕೂಲ ಆಗತ್ ತಪ್ತಿತ್ತು ಅಂತ ಬೇರೆಯವ್ರಿಗೆ ಅಟ್ ಲೀಸ್ಟ್ ಕೊಡೋವಾಗ ಅದನ್ನ ಎಚ್ಚರ ವಹಿಸಿ ಮತ್ತೆ ಮಾಡ್ತಾರೆ. ಸೊ ನಿಮ್ಗೆ ತೊಂದರೆ ಆಗಿದ್ರೆ ದಯವಿಟ್ಟು ಅದನ್ನ ಇಮಿಡಿಯೇಟ್ ಮಾಹಿತಿ ಕೊಡಕ್ಕೆ. ಇನ್ ಮುಂದೆ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇನ್ನೊಂದ್ ಪ್ರಶ್ನೆ ಸರ್, ಅದು ಕೇಳಿ. ಅವ್ರು ಕೇಳ್ಬೇಕಂತಿದ್ರು, ಕಟ್ ಆಯ್ತು. ಮುಂದಿನ ಕಾಲ್ ಯಾರು ಮಾಡಿದ್ದಾರೆ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ. ನಮಸ್ಕಾರ. ಹಾ, ಕೇಳಿ ಸರ್, ಹೆಸರು ಹೇಳಿ ಸರ್, ಎಲ್ಲಿಂದ? ಗುಂಡ್ಲಪೇಟೆ ತಾಲೂಕು ಶನಡಹಳ್ಳಿ ಸರ್. ಹಾ ಸರ್, ಈಗ ಪರಿಕರಗಳನ್ನ ನೀವು ರಾಸಾಯನಿಕ ಗೊಬ್ಬರ ಮತ್ತೆ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದಿರಿ. ಹೇಳಿ ಹೇಳಿ. ಕೊಡ್ತೀವಿ ಅಂದ್ರೆ ಕೊಡ್ತೀವಿ ಅಂತಲ್ಲ, ನಿಮ್ಮಲ್ಲಿ ಏನು ಹೇಳಿ. ಈಗ ಅದನ್ನ ಯಾವ್ಯಾವ ಕೇಂದ್ರಗಳಲ್ಲಿ ತಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ, ಮತ್ತೆ ಹೆಂಗೆ? ಇಲ್ಲ ಇಲ್ಲ, ನಿಮ್ಗೆ ಅರ್ಥ ಆಗಿಲ್ಲ. ನಮ್ಮ ರೈತ ಸಂಪರ್ಕದಲ್ಲಿ ಏನ್ ಪರಿಕರಗಳು ಕೊಡ್ತಾರೆ ಅದು ನಮ್ ನಾರ್ಮಲ್ ಆಗಿ ಕೊಡ್ತಾ ಇರ್ತಾರೆ. ನಾವ್ ಹೇಳ್ತಾ ಇರೋದು ಇದೇನು, ಈಗ ಜಾಗೃತ ಕೋಶ ತಾಣದಿಂದ ಏನಿದೆ ನಿಮಗೆ ಸಿಗಂತ, ನಿಮ್ಮ ಡೀಲರ್ಗಳಲ್ಲಿ ಮಾರಾಟಗಾರರ ಮಳಿಗೆ ಮಾರಾಟ ಮಳಿಗೆಗಳ ಸಿಗಂತ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳು ಕ್ವಾಲಿಟಿ ಚೆಕ್ ಮಾಡೋದಕ್ಕೋಸ್ಕರ ನಮ್ಮ ಜಾಗೃತ ಕೋಶ ತಂಡ 2014 ರಚನೆ ಆಗಿದೆ. ಸೊ ಅದನ್ನ ನಿಮಗೆ ಎನ್ಶೂರ್ ಮಾಡೋದಕ್ಕೆ ಅಂದ್ರೆ ನಿಮಗೆ ಅಂತದ್ದು ಗುಣಮಟ್ಟದ ಪರಿಕರಗಳೇ ಸಿಗಬೇಕು ಅಂತ ಎನ್ಶೂರ್ ಮಾಡೋದಕ್ಕೋಸ್ಕರ ನಮ್ಮ ತಂಡ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಒಬ್ಬ ಅಧಿಕಾರಿ ಇರ್ತಾರೆ, ಮತ್ತೆ ವಿಭಾಗ ಮಟ್ಟದಲ್ಲಿ ಜಂಟಿ ಕೃಷಿ ನೇತೃತ್ವದಲ್ಲಿ ತಂಡದ ನೇತೃತ್ವದಲ್ಲಿ ಒಂದು ತಂಡ ಇರುತ್ತೆ. ಸೊ ನಿಮ್ಮ ಹೇಳಿ ಸರಿ. ಸೊ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ, ಇಲ್ಲ ನಿಮ್ಮಿಂದ ನಮ್ಗೇನಾದ್ರು ಕಂಪ್ಲೇಂಟ್ಸ್ ಬಂದ್ರೆ ಅಂಥದಕ್ಕೆಲ್ಲ ನಾವು ಇಮಿಡಿಯೇಟ್ ಅಟೆಂಡ್ ಮಾಡಿ, ಯಾರು ದರಗಳು ಜಾಸ್ತಿ ತಗೊಂಡ್ರೆ ನಿಮ್ಮ ಮಾರಾಟ ಮಳಿಗೆಗಳಲ್ಲಿ, ಇಲ್ಲ ನಿಮಗೆ ಡೌಟ್ ಬಂದ್ರೆ ಕ್ವಾಲಿಟಿ ಬಗ್ಗೆ ಅಂತದೇನೋ ನಮ್ಗೆ ತಿಳಿಸ್ಕೊಟ್ರೆ ನಾವು ಖಂಡಿತ ಇನ್ಸ್ಪೆಕ್ಷನ್ ಮಾಡಿ ಅದ್ರಿಗೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಪ್ಪ. ಲಾಸ್ಟ್ ಅಲ್ಲಿ ತಮ್ಮ ನಂಬರ್ ಕೊಡಿ ಒಂದು. ಹಾ, ಕೊಡ್ತೇವೆ. ಆಮೇಲೆ ಈಗ ಈ ಗೊಬ್ಬರಗಳನ್ನ ತಕ್ಕಂದಾಗ ಸರ್, ಹೌದು, ಕೆಲವು ಗೊಬ್ಬರಗಳು ನೀರಿನಲ್ಲಿ ವಿಲೀನ ಆಗಿ ಬೇಗ ಕರಗ್ತವೆ, ಇನ್ನು ಕೆಲವು ಕರಗದೇ ಇಲ್ಲ. ಇದನ್ನ ನಾವು ಕಂಡುಹಿಡಿಬೇಕಾದ್ರೆ ಹೆಂಗೆ ಏನು, ಅದಕ್ಕೊಂದು ಸ್ವಲ್ಪ ಏನಾದ್ರು ವ್ಯವಸ್ಥೆ? ಸರಿನಪ್ಪ, ಅದು 100% ವಾಟರ್ ಸಲ್ಯೂಬಲ್ ಅಂತ ಇರುತ್ತೆ, ಎಲ್ಲಾ ಗೊಬ್ಬರಗಳಲ್ಲಿ ಕ್ಲೇಮ್ ಮಾಡ್ತಾರೆ. ಸೊ ಎಲ್ಲಾ ಗೊಬ್ಬರ 100% ಕರಗಲ್ಲ. ಹೌದೌದು, ಯಾಕಂದ್ರೆ ಈಗ ಎಲ್ಲಾ ರಸಗೊಬ್ಬರಗಳು ನೀರಲ್ಲಿ ಫುಲ್ ಇದಾಗಲ್ಲ. ಸೊ ಕೆಲವು ಅದಕ್ಕೊಂತಾನೆ 100% ವಾಟರ್ ಸೊಲ್ಯೂಬಲ್ ಫರ್ಟಿಲೈಸರ್ಸ್ ಅಂತ ಕೊಡ್ತಾರೆ, ಬ್ಯಾಗ್ ಮೇಲೇನೆ ಇರುತ್ತೆ, ಅದು ಮಾತ್ರ 100% ಆಗುತ್ತೆ. ಉಳಿದಿದ್ದು ಏನಿದೆ, ಈಗ 40 ಯೂರಿಯಾನೇ ತಗೊಳ್ಳಿ, ಇಲ್ಲ ಬೇರೆ ಏನಾದ್ರು ತಗೊಳ್ಳಿ, ಅದು ಎಷ್ಟು ಪರ್ಸೆಂಟ್ ನ್ಯೂಟ್ರಿಯೆಂಟ್ ಇರುತ್ತೋ ಅಷ್ಟು ಮಾತ್ರ ಕರಗುತ್ತೆ. ಉಳಿದಿದ್ದವರು ಇನರ್ಟ್ ಮೆಟೀರಿಯಲ್ ಅಂದ್ರೆ ಏನಾದ್ರು ಬೇರೆ ಏನೋ ಮೆಟೀರಿಯಲ್ ಹಾಕಿರ್ತಾರೆ, ಸೊ ಅದೆಲ್ಲ ಕರಗಕ್ ಹೋಗಲ್ಲ ಅದು. ಸೊ ಹಂಗಾಗಿ ಉಳ್ಕೊಳತ್ತೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ವಿದ್ಯಾನಂದ ಅವರು, ಜೈವಿಕ ಉತ್ಪನ್ನಗಳು ಅಥವಾ ಜೈವಿಕ ಉತ್ಪನ್ನಗಳು ಅಥವಾ ಜೈವಿಕ ಪ್ರಚೋದಕಗಳ ಬಗ್ಗೆ ಮಾಹಿತಿ ನೀಡಿ, ಇವುಗಳಿಗೆ ಪರವಾನಿಗೆ ಕಡ್ಡಾಯವಾಗಿ ಪಡ್ಕೊಳ್ಬೇಕಾ ಹೆಂಗೆ ಸರ್? ಹೌದು, ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇತ್ತೀಚೆಗೆ ಒಂದು 132 ಏನು ಬಯೋ ಸ್ಟಿಮುಲೆಂಟ್ಸ್ ಅಂತ ಹೇಳ್ತಾರೆ, ಜೈವಿಕ ಪ್ರಚೋದಕಗಳು, ಅದನ್ನು ನೋಟಿಫೈ ಮಾಡಿ ನಮ್ಮ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಶೆಡ್ಯೂಲ್ 600 ತಂದಿದ್ದಾರೆ. ಸೊ ಆ ಪ್ರಾಡಕ್ಟ್ಗಳನ್ನಷ್ಟೇ ಮಾರಾಟ ಮಳಿಗೆಗಳಲ್ಲಿ ಮಾರಾಟ ಮಾಡಬೇಕಾಗತ್ತೆ. ಅದು ಬಿಟ್ಟು ಯಾವುದೇ ಮಾಡಿದ್ರು ನಮ್ಮ ತಂಡ ಹೋಗಿ ಸೀಸ್ ಮಾಡ್ತಾರೆ. ಸೊ ಹಾಗಾಗಿ ಆ 132 ಪ್ರಾಡಕ್ಟ್ಗಳು ನಮ್ಮ ಪರವಾನಿಗೆ ಏನು A2 ಅಂತ ಬರುತ್ತೆ. ಸೊ ಮಾರಾಟ ಮಳಿಗೆ ಅವರು ಆ A2 ಅಲ್ಲಿ ಸೇರಿಸ್ಕೊಂಡು ಮಾರಾಟ ಮಾಡಿದ್ರೆ ಅವ್ರಿಗೆ ಸೇಫ್ಟಿ, ಇಲ್ಲದೇ ನಮ್ಮ ತಂಡ ಹೋಗಿ ಸೀಸ್ ಮಾಡಿ ಮತ್ತೆ ನ್ಯಾಯಾಲಯ ಮೊಕದ್ದಮೆ ಇಡೋದು, ಫೈನ್ ಹಾಕ್ಸೋದೆಲ್ಲ ಆಗುತ್ತೆ. ಸೊ ಎಚ್ಚರ ವಹಿಸಿ ಮಾರಾಟ ಮಳಿಗೆ ಮಾಡಬೇಕು ಅಂತ ಕೇಳ್ಕೊತೀನಿ. ಮುಂದಿನ ಕರೆ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು? ನಮಸ್ಕಾರ ಸರ್, ಕರೆಕ್ಟ್ ಕ್ಯಾಬ್ ಆಯ್ತು ಅವಾಗಲೇ? ಹಾ ಹೌದು, ಕೇಳಿ, ಪ್ರಶ್ನೆ ಕೇಳಿ. ಅಮೌಂಟ್ ಹಾಕ್ಬಿಡಿ, ಮುಂಚಿತವಾಗಿ ಅರ್ಜಿ ಹಾಕ್ರಿ ಅಷ್ಟೇ ಸಾಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನೇನು ದಾಖಲಾತಿ ಕೇಳಬೇಕು ಅದು ಅರ್ಜಿ ಹಾಕಿ. ಸೊ ಅದೇನು ಗ್ರಾಂಟ್ಸ್ ಬರುತ್ತೆ, ಈಗ ಜನರಲ್ ಕ್ಯಾಟಗರಿ, ಎಸ್ ಸಿ ಕ್ಯಾಟಗರಿ, ಎಸ್ ಟಿ ಕ್ಯಾಟಗರಿ ಇರುತ್ತೆ. ನಿಮ್ ಕ್ಯಾಟಗರಿ ಯಾವ್ದು ಬರುತ್ತೋ ಅದಕ್ಕೆ ಅನುದಾನ ಬಂದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಟೈಮಲ್ಲಿ ಹೋಗಿ ದುಡ್ಡು ಕಟ್ಟಿ ಮಿಷಿನ್ ತಗೊಳಕ್ಕೆ ಇದು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಗ್ಲೇ ನಾವು ಕೇಳ್ತಾ ಇದ್ವಿ, ಈ ಜಪ್ತಿ ಮಾಡಿರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಲ್ಲಿ ಈಗ ಎಷ್ಟು ಪ್ರಕರಣಗಳಿದ್ದಾವೆ ಮತ್ತು ಯಾವ ಪ್ರಕರಣಗಳಿಗೆ ದಂಡ ವಿಧಿಸಲಾಗಿದೆ ವಿದ್ಯಾನಂದ ಅವರೇ? ಸರ್, ಈಗ ನ್ಯಾಯಾಲಯದಲ್ಲಿ ಈಗಾಗಲೇ ನಾವೊಂದು 1397 ಪ್ರಕರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಹೂಡಿದ್ವಿ. ಸೊ ಈಗಾಗಲೇ ಅವುಗಳಲ್ಲಿ ನಾವೊಂದು 576 ಪ್ರಕರಣಗಳ ಸಮೇತ ನ್ಯಾಯಾಲಯ ಇತ್ಯರ್ಥ ಮಾಡಿಬಿಟ್ಟಿದೆ. ಕೋರ್ಟ್ ಕೇಸ್ ಹಾಕಿ ಸುಮಾರು 90.18 ಲಕ್ಷ ಹಣವನ್ನು ಫೈನ್ ಹಾಕ್ಬಿಟ್ಟು ಅದನ್ನ ನಾವು ಸರ್ಕಾರಕ್ಕೆ ಜಮಾ ಮಾಡಿಸಿದೀವಿ. ಸೊ ಇದಿಷ್ಟು ಆಗಿದೆ, ದಂಡ ಹಾಕಿರಿ, ದಂಡ ಹಾಕಿದ್ದಾರೆ. ನಾವಂದ್ರೆ ಸರ್ಕಾರ ನ್ಯಾಯಾಲಯದಲ್ಲಿ ದಂಡ ಹಾಕಿದ್ರೆ ನಾವು ಏನು ಸಂಬಂಧಪಟ್ಟವರಿಂದ ವಸೂಲು ಮಾಡಿಸಿ ಸರ್ಕಾರಕ್ಕೆ ಜಮಾ ಮಾಡಿಸಿದೀವಿ. ಅಂದ್ರೆ ಈಗ ಅವರಲ್ಲಿ ಜಾಗ್ರತೆ ಬಂದಿದೆ. ಹೌದು, ಖಂಡಿತ ಮುಂದಂತದ್ ಮಾಡಕ್ ಹೋಗಲ್ಲ. ಸೊ ಹೌದು, ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ಹೇಳಿ. ಹಲೋ, ಕೇಳಿ, ಮಾತಾಡಿ. ಕೇಳಿ ಸರ್, ಪ್ರಶ್ನೆ ಕೇಳಿ ರಮೇಶ್ ಅವರೇ. ಸರ್, ಈಗ ಶ್ರೀರಂಗಪಟ್ಟಣ ಕಂಪನಿಯಲ್ಲಿ ಹಲೋ, ನಾವು ಕೇಳ್ತಾ ಇದೆ, ನೀವು ಮಾತಾಡಿ. ಬೋರ್ ತಗಿಸ್ಬೇಕು, ಬೋರ್ ತಗಿಸ್ಬೇಕಾಗಿದೆ. ಆಮೇಲೆ ಕೃಷಿ ಕೇಂದ್ರಕ್ಕೆ ಉಪಕರಣಕ್ಕೆ ಹೋಗೋದ್ರೆ ಈಗ ನೀವು ನಮ್ಮ ರೈತ ಸಂಪರ್ಕ ಅಲ್ಲ, ಬೋರು ನಮ್ಮ ಇಲಾಖೆಯಿಂದ ಕೊಡಿಸಲ್ಲ. ಬಟ್ ನೀವು ಕೃಷಿ ಉಪಕರಣಗಳು ತಗೊಳ್ಳೋದಾದ್ರೆ ಫಸ್ಟ್ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಏನು ಪಾಣಿ ತಗೊಂಡೋಗಿ ಫಸ್ಟ್ ಒಂದು FID ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಅದು ಮೋಸ್ಟ್ಲಿ ನಿಮ್ಮಲ್ಲಿ ಈಗಾಗಲೇ ಮಾಡಿರ್ತಾರೆ ಎಲ್ಲ ರೈತರದು. ಇನ್ ಕೇಸ್ ನಿಮ್ದು ಮಾಡಿದ್ರೆ, ಸೊ ಅವ್ರ ಏನು ದಾಖಲಾತಿ ನಿಮ್ದು FID ಕ್ರಿಯೇಟ್ ಆಗಿದ್ರೆ ಇಮಿಡಿಯೇಟ್ ಒಂದು ಅರ್ಜಿ ಹಾಕಿದ್ರೆ ಸಾಕು ರೈತ ಸಂಪರ್ಕ ಕೇಂದ್ರದಲ್ಲಿ. ಅರ್ಜಿಗೆ ಏನು ಮತ್ತೇನು ಹೊಸ RTCV ಏನಾದ್ರು ತಗೊಂಡಿದ್ರೆ ಅದನ್ನ ಸೇರ್ಸೋದಕ್ಕೂ ಕೊಡಿ ಅರ್ಜಿ. ಮತ್ತೆ ನಿಮ್ದು ಏನು ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ಅದರಲ್ಲೇ ಇರುತ್ತೆ. ಚೇಂಜ್ ಇದ್ರೆ ಚೇಂಜ್ ಮಾಡಿಸಿ ಕೊಡಿ. ಅವರು ನಿಮ್ಮ ಅನುದಾನ ಏನಾದ್ರು ಸರ್ಕಾರದಿಂದ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತಾರೆ. ರೈತರ ವಂತಿಕೆ ಕಟ್ಬಿಟ್ಟು ನೀವು ನೆಕ್ಸ್ಟ್ ಏನ್ ನಿಮ್ಗೆ ಯಾವ್ದು ಬೇಕೋ ತಗೊಂಡಿದ್ ಮಾಡಬಹುದು. ಮಂಡ್ಯ ಕೃಷಿ ಮೇಳಕ್ಕೆ ಹೋದಾಗ ಜೆಡಿ ಹೇಳಿ, ಅವರು ಇದು ಕೊಡಿ ಅಪ್ಲಿಕೇಶನ್ ಬೋರ್ ಫಿಟ್ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ಸರ್. ಹೋಗಿ ಕೇಳೋದಕ್ಕೆ ಅವ್ರು ಈಗ ಬಂದಿಲ್ಲ, ಇವಾಗ ಅಡ್ರೆಸ್ ಇಲ್ಲ, ಅದು ಸ್ಕೀಮ್ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಮೆಷಿನರಿ ಖಂಡಿತ ಸ್ಕೀಮ್ ಇದೆ, ಮೆಷಿನರಿ ಕೊಡ್ತಾರೆ. ಬೋರ್ದು ಮೋಸ್ಟ್ಲಿ ಸದ್ಯಕ್ಕಂತೂ ಕೃಷಿ ಇಲಾಖೆಯಿಂದ ಬೋರ್ದ್ ಏನು ಕೊಡ್ತಾ ಇಲ್ಲಪ್ಪ. ಬೇರೆ ಯಾವ್ದು ನಮ್ಮ ಈ ಬೇರೆ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಕೊಡಬಹುದು. ಅದು ಬೇಕಾದ್ರೆ ನಾನು ವಿಚಾರಿಸಿ ನಿಮ್ಮ JDO ಆಫೀಸ್ಗೆ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅದೇ ಸರ್, ಅದೊಂದು ಸ್ವಲ್ಪ ಸರ್ ಮಣ್ಣು ಮೂರು ಪ್ರಶ್ನೆ ಕೇಳಿದೀನಿ ಸರ್ ತಿಮ್ಮಪ್ಪಗೌಡರಿಗೆ. ಹೇಳಿ ಸರ್, ಇಲ್ಲೇ ಇದ್ದೇವೆ. ಮಣ್ಣು ಪರೀಕ್ಷೆಗೂ ಹೇಳಿದೆ ಸರ್, ಹೌದು ಮಣ್ಣು ಪರೀಕ್ಷೆನೂ ಮಾಡ್ಕೊಟ್ಟಿಲ್ಲ. ಇಲ್ಲ, ಮಣ್ಣು ಪರೀಕ್ಷೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಮಾಡ್ಕೊಡ್ತಾರ ನೋಡಿ. ಈಗಾಗಲೇ ಈಗ ಎಲ್ಲ ಸ್ಯಾಂಪಲ್ ಅಲ್ಲ, ಆ ಬಗ್ಗೆ ತಮಗೆ ಮಾಹಿತಿ ನೀಡೇವಲ್ಲ ಸರ್. ಮಾಹಿತಿ ನೀವು ಕೊಟ್ಟಿದ್ದೀನಿ ಸರ್, ನೀವು ಹೇಳಿದ್ರೆ ಓದಿ ಕೇಳಿದ್ವಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ. ಹೌದು, ನಮ್ಮಲ್ಲಿ ಇಲ್ಲ, ಅಲ್ಲಿ ಹೋದ್ರೆ ಒಂಥರ ಉತ್ತರ ಹೇಳ್ತಾರೆ ಸರ್. ಅದಕ್ಕೋಸ್ಕರ ಅವ್ರಿಗೆ ಇಂಟೆಕ್ಷನ್ ಕೊಡಿ ಸರ್, ಶ್ರೀರಂಗಪಟ್ಟಣ ತಾಲೂಕು. ಅಲ್ಲೋಗ ಇಲ್ಲೋಗ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾವು ಶ್ರೀರಂಗಪಟ್ಟಣ ADO ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ. ತೊಳೆ, ನಿಮ್ಮ ಹೆಸರು ಏನಂದ್ರೆ? ರಮೇಶ್ ಅಂತನ? ರಮೇಶ್ ಅಂತ ಸರ್, ಚಿಕ್ಕನಹಳ್ಳಿ ಶ್ರೀರಂಗಪಟ್ಟಣ ಕಸವಾ ಸರ್. ಚಿಕ್ಕನಹಳ್ಳಿ. ನಾನು ನಿಮ್ಮ ADO ಅವ್ರಿಗೆ ಹೇಳ್ತೀನಿ ತೊಳೆ ನಾನು. ಸಾಯಿಲ್ ಟೆಸ್ಟಿಂಗ್ ಬಗ್ಗೆ, ಮಣ್ಣು ಪರೀಕ್ಷೆ ಬಗ್ಗೆ ಅವರು ನಿಮಗೆ ಗೈಡ್ ಮಾಡೋದಕ್ಕೆ ಹೇಳ್ತೀನಿ ನಾನು. ಇಲ್ಲ ಸಾಹೇಬ್, ತಗೋತೀನಿ ನಾನು ಗೌಡ್ರು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇವರಿಗೆ ನಾವು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ನಾವು, ಏನೋ ಅನ್ನೋ ಅನುಕೂಲ ಆಗಿದೆ. ಇವನು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಕೆಲವೊಂದು ಇದರಲ್ಲಿ ಮಾಡ್ಕೊಡ್ತಾರೆ. ಮಂಡ್ಯ VC ಫಾರ್ಮ್ ಇದೆ ಸರ್, ಮೋಸ್ಟ್ಲಿ ಮಾಡ್ಕೊಡ್ತಾರೆ. ಹೌದು, ನಮ್ಮ ಲ್ಯಾಬ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ, ಅದಕ್ಕೆ ಮಾಹಿತಿ ಕೊಟ್ಟು ಮಾಡಿಸೋಣ. KVKಯಲ್ಲೂ ಮಾಡ್ಕೊಡ್ತಾರೆ. ಆದ್ರೆ ಇವರು ಅವು ನಿಗದಿಪಡಿಸಿದ ಸಮಯದಾಗ ಹೋಗ್ಬೇಕು ಅಂದ್ರೆ, ಈಗ ನಾವು ಅದಕ್ಕಾಗಿ ನಾವು ಹೋದಾಗ ಅಲ್ಲಿ ಚಾರ್ಜ್ ಆಗ್ತದೆ ಅಂತ ಅವಾಗ್ಲೇ ಹೇಳಿದ್ದಾರೆ. ಅಂದ್ರೆ ನನ್ನ ಸಲುವಾಗಿ, ನನ್ನ ಒಬ್ಬನ ಸಲುವಾಗಿ ಅವ್ರು ಮಾಡ್ಕೊಡ್ಬೇಕಲ್ಲ. ಅಂದ್ರೆ ಈಗಾಗಲೇ ನಮ್ಮ ಇಲಾಖೆಯಿಂದ ಎಲ್ಲ ಸಾಯಿಲ್ ಫುಲ್ ಥ್ರೂಔಟ್ ಸ್ಟೇಟ್ ಸ್ಯಾಂಪಲ್ ಮಾಡಿ ಸಾಯಿಲ್ ಕಾರ್ಡ್ಗಳೆಲ್ಲ ಕೊಟ್ಟಿರ್ತಾರೆ. ಅದೇ ಅದೇ ಈಗ ಇನ್ನೇನಾದ್ರು ಚೇಂಜ್ ಆದ್ರೆ ನೀವು ಹೇಳಿದಂಗೆ ಅವ್ರು ಏನು ಇಂಡಿವಿಜುವಲ್ ಆಗಿ ಕೊಟ್ಟು ಮಾಡಲ್ಲ, ಅದು ನಿರಂತರವಾಗಿ ಮಾಡ್ತಾನೆ ಇರ್ಬೇಕಾಗತ್ತಲ್ಲ. ಹೌದೌದು, ಈಗ 3 ವರ್ಷ 4 ವರ್ಷಕ್ಕೆ ಹಿಂಗೆ ಮಾಡ್ತಾನೆ ಇರ್ಬೇಕಾಗುತ್ತೆ, ಹಾಗಾಗಿ ಅದು ನಿಲ್ಸಕ್ಕೂ ಬರೋದಿಲ್ಲ. ಈಗ ಮುಂದಿನ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್. ಹೆಸರೇಳಿ, ಏನು ಕೊಟ್ಟಿದ್ದಾರೆ? ಹೆಸರೇಳಿ. ನಾವು ಬಾಲ್ಕೋಳ ಜಿಲ್ಲೆ ಕಾತ್ರಿಕಿಂದ ರೀ. ಹೆಸರು? ದುಂಡಪ್ಪ ಬೋಲಂತ್ರಿ. ಕೇಳಿ ದುಂಡಪ್ಪ ಅವ್ರೆ, ಸಣ್ಣ ಕೇಳಿ. ನಮಗ ರೀ ಹೊಲ್ದಾಗ ಕಸ ತಗೊಂಡ್ ಮಿಷಿನ್ ಬೇಕಾಗೈತ್ರಿ. ಅದು ಸೈಕಲ್ ಗಾಡಿ ನಿಲ್ಬಿಡ್ತಾವ್ರಿ. ಕಸ ಕಸ ತೆಗಿಯೋ ಮಿಷಿನ್, ಪವರ್ ವೀಡರ್ ಬೇಕು ನಿಮ್ಗೆ, ಕಳೆ ತೆಗಿಯೋ ಮಿಷಿನ್. ಹೇಳಿ. ಹೌದು ನೋಡ್ರಿ. ಆಯ್ತ್ರಿ, ನೀವ್ ಅರ್ಜಿ ಕೊಟ್ಟಿದ್ದೀರಾ ರೈತ ಸಂಪರ್ಕ ಕೇಂದ್ರದಲ್ಲಿ? ನಮ್ಮ ನಿಮ್ಮ ರೈತ ಸಂಪರ್ಕ ಕೇಂದ್ರ ಬರುತ್ತೆ ನೋಡಿ, ಕಾತರಿಕೆಯಲ್ಲಿ ಆರ್ ಎಸ್ ಕೆ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಅಂತ. ಅಲ್ಲೋಗಿ ಅಲ್ಲೋಗಿ ನೀವು ದಯವಿಟ್ಟು ಅರ್ಜಿ ಕೊಡಿ, ಅವ್ರು ನಿಮ್ಗೆ ಅನುದಾನ ಬಂದ ತಕ್ಷಣ ತಿಳಿಸ್ಕೊಡ್ತಾರೆ, ನಿಮ್ಮ ಮಂತಿಗೆ ಕಟ್ಬಿಟ್ಟು ನೀವು ಮಿಷಿನ್ ತಗೋಬಹುದು. ನಮಸ್ಕಾರ. ನಮಸ್ಕಾರ ರೀ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಆಗ್ಲೇ ನಾವು ವಿದ್ಯಾನಂದ ಅವರು, ಈಗ ಜಪ್ತು ಮಾಡಿರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಲ್ಲಿ ದಂಡ ವಿಧಿಸಲಾಗಿದೆ ಅಂತ ಹೇಳಿದ್ರಿ. ಈಗ ನೋಂದಾಯಿತವಲ್ಲದ ಉತ್ಪನ್ನಗಳಲ್ಲಿ ಇದುವರೆಗೆ ಯಾವುದಾದರೂ ಪ್ರಕರಣಗಳಿಗೆ ದಾಖಲಾದ ಪ್ರಕರಣಗಳಿಗೆ ದಂಡ ವಿಧಿಸಲಾಗಿದೆ ಹೆಂಗೆ ಸರ್? ಈಗ ನೋಂದಾಯಿತ ಅಂದ್ರೆ ಏನು, ನಮ್ಮ ಬಯೋಸ್ಟಿಮ್ಯುಲೆಂಟ್ಸ್ ಅಂತದ್ ಹೇಳಿದ್ರಿ, ಅದು ಮೇನ್ ನಾವು ಕೇಸ್ ಹಾಕಿರೋದು ಏನಾದ್ರೆ ಕೀಟನಾಶಕಗಳ ಮಿಶ್ರಣ ಮಾಡಿ ಮಾರಾಟ ಮಾಡಂತದಕ್ಕೆ 547 ಪ್ರಕರಣಗಳು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದೀವಿ. ಸೊ 547 ಪ್ರಕರಣಗಳು ನ್ಯಾಯಾಲಯದಲ್ಲಿ ಈಗಾಗಲೇ ಮೊಕದ್ದಮೆ ಹೂಡಿದೀವಿ. ಅದು ಏನು ಇತ್ಯರ್ಥ ಆದಂಗೆ ಆದಂಗೆ ಫೈನ್ ಕಟ್ಸಿ ಮಾಡ್ತಾ ಇದ್ದೀವಿ ಸರ್. ಹಲೋ ಹಲೋ ಕೃಷಿರಂಗ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ ಹಲೋ ಹೇಳಿ ಸರ್. ನಂಜೂರಿಂದ ಮಹೇಶ್ ಮಾತಾಡ್ತಿದ್ದೀನಿ. ಸರ್ ಎರಡು ಪ್ರಶ್ನೆ ಇದೆ ಸರ್. ಮೊದಲನೇದು, ತಾವು ಹೇಳದಂಗೆ ಈಗ ಜಪ್ತಿ ವಿಚಾರಗಳು ಇದು ಕಡಿಮೆ ಆಗ್ಬೇಕು, ರೈತರ ಆತ್ಮಹತ್ಯೆ ಜೀರೋ ಆಗ್ಬೇಕು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಏನಾದ್ರು ಸಮಾವೇಶ ಏನಾದ್ರು ಒಂದು ಸ್ವಲ್ಪ ಏನಾದ್ರು ಕಾನೂನು ತರಕಾಗತ್ತ ಅಂತ ಒಂದು ಪ್ರಶ್ನೆ ಸರ್. ಹೌದು. ಸೊ ಖಂಡಿತ ಈಗ ಏನೀಗ ಏನು ನಾವು ಜಪ್ತಿ ಪ್ರಕರಣಗಳು, ನೀವು ಜಪ್ತಿ ಪ್ರಕರಣಗಳು ಕಡಿಮೆ ಅಂತಲ್ಲ, ನಮ್ ಕ್ವಾಲಿಟಿ ಏನು ಕಡಿಮೆ ಅಂತ ಕಂಡು ಬಂದ್ರೆ ಜಪ್ತಿ ನಾವು ಖಂಡಿತ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ನಮ್ಮ ಏನಂದ್ರೆ ಯಾರು ಕೂಡ ಜಪ್ತಿ ಹೋಗಬೇಕು ಅಂತ ಇಲ್ಲ. ಪರಿಸ್ಥಿತಿಗಳು ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ, ಇಲ್ಲ ಇಲ್ಲ ಒಂದು ಪ್ರಕೃತಿ ಸಮಸ್ಯೆಯಿಂದ ಹಿಂಗೆಲ್ಲ ಆಗಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಇನ್ ಮುಂದೆ ಈ ತರ ಪರಿಸ್ಥಿತಿಗಳು ಜೀರೋ ಆಗಬೇಕು ಸರ್ ಇಡೀ ರಾಜ್ಯದಂತ. ಒಂದು ನಿಟ್ಟಿನಲ್ಲಿ ತಮ್ಮ ಇಲಾಖೆ ಒಂದು ಕಾರ್ಯಾಧಿಕಾರಿ ನಾವು ಅಂಗಡಿ ಮಾರಾಟ ಮಳಿಗೆಗಳು ಜಪ್ತಿ ಹೇಳ್ತಾ ಇದೀವಿ, ರೈತರದ್ದು ಏನ್ ಜಪ್ತಿ ನಾವು ಇಲ್ಲಿ ಹೇಳ್ತಲ್ಲ. ನಾವು ಏನು ನೀವು ಕ್ವಾಲಿಟಿ ಕಳಪೆ ಕಂಡು ಬಂದ ಅಂಗಡಿಗಳಲ್ಲಿ ಏನು ಪ್ರಾಡಕ್ಟ್ ಇರುತ್ತೆ ಅದನ್ನ ಜಪ್ತಿ ಮಾಡ್ತೀವಿ ನಾವು. ಈಗ ನಮ್ಮ ಸಾಲದ್ದು ರೈತರ ಸಾಲದ್ದು ಅದಕ್ಕೆ ನಾನು ಇದೇನು ಕಳಪೆ ಬೀಜ, ಕಳಪೆ ರಸಗೊಬ್ಬರ, ಕೀಟನಾಶಕ ಇದ್ರ ಸಲುವಾಗಿ ಅವ್ರು ಜಪ್ತಿ ಮಾಡ್ತಾರೆ. ನಿಮಗೆ ರೈತರಿಗೆ ಅನುಕೂಲ ಸಿಗ್ಲಿ ಅಂತ ಜಪ್ತಿ ಮಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎರಡನೇ ಪ್ರಶ್ನೆ ತಿಮ್ಮಪ್ಪ ಗೌಡ ಸಾಹೇಬ್ರಿಗೆ ಹೇಳಿ, ದಯವಿಟ್ಟು ಒಂಚೂರು ಕಾರ್ಮಿಕ ಸಚಿವರನ್ನ ಕರೆಸಿ ಸರ್, ಅನಿಲ್ ಸಂತೋಷ್ ಲಾರ ಅವ್ರನ್ನ, ಕಾರ್ಮಿಕರ ಬಗ್ಗೆ ಸ್ವಲ್ಪ ಪ್ರಶ್ನೆಗಳನ್ನ ಕೇಳೋಣ. ಓಕೆ ಓಕೆ, ಧನ್ಯವಾದಗಳು ನೀವು ಕರೆ ಕೇಳಿದ್ದಕ್ಕೆ. ನೋಡ್ತೇವೆ ನಾವು ಅದ್ರ ಬಗ್ಗೆ. ಓಕೆ ಕೇಳಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಮಹತ್ವ ಈ ಕುರಿತು ನಾವು ಕಾರ್ಯಕ್ರಮ ಏರ್ಪಡಿಸಿದ್ದೆವು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದವರು ಜಾಗೃತ ಕೋಶದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀವಿದ್ಯಾನಂದವರು. ಶ್ರೀವಿದ್ಯಾನಂದವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ತಾವು ಸಮಂಜಸವಾಗಿ ಉತ್ತರವನ್ನು ನೀಡಿದ್ದೀರಿ, ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಅದೇ ಥರ ನಂದು ಕೂಡ ನಮಸ್ಕಾರ, ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ, ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ವಿದ್ಯಾನಂದ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ರಾಜಲಕ್ಷ್ಮೀಜಿ, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸಲು, ಜಿ ಮೋಹನ್ ರಾಜ್, ಎನ್ ಮುನಿರಾಜ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಮುಂದೆ ಕೇಳಿ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20. ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28-29°C ಮತ್ತು ಕನಿಷ್ಠ ಉಷ್ಣಾಂಶ 11-12°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-82% ಮತ್ತು ಕನಿಷ್ಠ ಆರ್ದ್ರತೆ 28-31% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೇಗಿವೆ? ಬೆಳೆ ಕಟಾವಾದ ನಂತರ ಬೆಳೆಗಳ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವಾಗಿ ಬಳಕೆಗೆ ಉಪಯೋಗಿಸಿಕೊಳ್ಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 mL ನ್ಯಾಪಲಿಕ್ ಅಸೆಟಿಕ್ ಆಮ್ಲವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಬೇಕು. ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಿಂದ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಬೇಕು. ಸಂಜೆ ನರ್ಸರಿ ಹಾಳೆಗಳಿಗೆ ನೀರು ಹಾಕುವುದು ಉತ್ತಮ. ಬೆಳಿಗ್ಗೆ ನೀರನ್ನು ಹೊರ ಹಾಕಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳ್ಕೋಬಹುದು. ಹಲವೆಡೆ ಭತ್ತದ ಕಟಾವು ಕಾರ್ಯ ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರೋದನ್ನು ಬಿಡಬೇಕು. ಇನ್ನು ಕಡಲೆಯನ್ನು ಬಿತ್ತುವಂಥ ರೈತ ಬಾಂಧವರು ಗಮನಿಸಬೇಕು. ಕಡಲೆ ಬೆಳೆಯಲ್ಲಿ ಹೊಲಿಕೋವರ್ಪ ಸ್ಪೈಡೋಪ್ಲರ್ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟಿಗೆ 0.15 mL ಕ್ಲೋರಾನ್ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಕಡಲೆ ಬೆಳೆಯು ಹೂವಾಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 mL ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಈ ಸಂಪರಣೆಯನ್ನು 15 ದಿನಗಳ ನಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡಿರುವಂಥ ರೈತ ಬಾಂಧವರು ಗಮನಿಸಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಈಗಾಗಲೇ ಕೊಯ್ಲು ಮಾಡಿದ ತೊಗರಿಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ಶೇಖರಣೆ ಇಟ್ಕೋಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಸೂರ್ಯಕಾಂತಿಯಲ್ಲಿ ಹೆಲಿಕೋವರ್ಪವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 mL 4 L ನೀರಿಗೆ ಮತ್ತು 1 g ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 g ಥಯೋಡಿಕಾರ್ಬ್ 75 WP ಅಥವಾ ಇಮೋಮೆಕಿನ್ ಬೆಂಜುಯೇಟ್ 5 HG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರೋದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿದ್ದಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪರಣೆ ಮಾಡುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡ್ಕೋಬಹುದು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಬುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಿ. ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯು ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಆದ್ದರಿಂದ ರೈತ ಬಾಂಧವರು, ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಕೇಳಿದ್ರಿ. ಅಲೋ, ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರೂ ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು. ವಾರೆವಾ, ಇಷ್ಟೆಲ್ಲ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ. ಅದು ಸಾಧ್ಯ. PLI ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲ ಪ್ರೊಫೆಷನಲ್ಸ್ ಅಂದ್ರೆ CA, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು PLI ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹೆಸರೂರು ಗ್ರಾಮದ ಧೂಳಪ್ಪ ಮಾಸ್ಟರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ದೊರಕಿದ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರುವಿನೊಳಗ ಬಂದು ಪರಮಾನಂದ ಬೋಧ ಅರುವಿನೊಳಗ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಜನ್ಮಾಂತರ ಒಂದು ಉಳಿಯದಂತೆ ಹಿಂದೆ ಜನ್ಮಾಂತರ ಒಂದು ಉಳಿಯದಂತೆ ಒಂದು ವಸ್ತುವಿನೋಳು ಚಂದದಿಂದಲಿ ಬಂದು ಒಂದು ವಸ್ತುವಿನೋಳು ಚಂದದಿಂದಲಿ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರುವಿನೊಳಗ ಬಂದು ಪರಮಾನಂದ ಬೋಧ ಅರುವಿನೊಳಗ ಬಂದು ದೊರಕಿದ ಗುರು ದೊರಕಿದ ದೊರಕಿದ ಗುರು ದೊರಕಿದ ಕರಪೋತ್ರೆ ಇಳಿದು ಈ ನರ ಶರೀರದೆ ಕರಪೋತ್ರೆ ಇಳಿದು ಈ ನರ ಶರೀರದೆ ತನ್ನವರು ತನಗ ತೋರಿ ಪರಮ ನಂಬುಗ ಗಯದೆ ತನ್ನವರು ತನಗ ತೋರಿ ಪರಮ ನಂಬು ಗಯದೆ ದೊರಗಿದ ಗುರು ದೊರಗಿದ ದೊರಗಿದ ಗುರು ದೊರಗಿದ ಪರಮಾನಂದ ಬೋಧ ರುವಿನೊಳಗ ಬಂದು ಪರಮಾನಂದ ಬೋಧ ರುವಿನೊಳಗ ಬಂದು ದೊರಗಿದ ಗುರು ದೊರಗಿದ ದೊರಗಿದ ಗುರು ದೊರಗಿದ ದೊರಗಿದ ಗುರು ದೊರಗಿದ ದೊರಗಿದ ಗುರು ದೊರಗಿದ.